ಕೃಷಿಕ ಮಹಿಳೆ ಶಾಂತವ್ವ ಧರ್ಮಗೌಡರ್ ಅವರೊಂದಿಗೆ ಮಾಲಾ ಸಾಂಬ್ರಾಣಿ ಅವರು ನಡೆಸಿದ ಸಂದರ್ಶನ ಕೇಳೋಣಂತ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ನಮ್ಮ ಜೊತೆ ಇವತ್ತು ಶಾಂತವ್ವ ಶೇಖರ್ ಗೌಡ ಧರ್ಮಗೌಡ್ರ ಅವರಿದ್ದಾರೆ. ಇವ್ರು ಹುಟ್ಟಿದ್ದು ರೈತಾಪಿ ಕುಟುಂಬದೊಳಗ, ಆಮೇಲೆ ಮದುವೆ ಮಾಡ್ಕೊಂಡು ಹೋಗಿದ್ದು ರೈತಾಪಿ ಕುಟುಂಬದೊಳಗ. ಇವರು ಒಕ್ಕಲತನ ಮಾಡ್ತಾ ಇದ್ದಾರೆ. ಇವರ ಅನುಭವಗಳನ್ನ ನಾವು ಇವತ್ತ ತಿಳ್ಕೊಳ್ಳೋಣ ಅಂತ. ಶಾಂತವ್ವನವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರೀ ಶಾಂತಮ್ಮನವ್ರ, ನೀವು ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ ಬಂದಿರಿ, ಬಹಳ ಖುಷಿ ಆಯ್ತು. ನಿಮಗೆ ಎಷ್ಟು ವಯಸ್ಸಿಗ? 62. ನೀವು ವಿದ್ಯಾಭ್ಯಾಸ ಮಾಡಿರಿ? ಹೌನ್ರಿ. ಎಷ್ಟು ಕಲ್ತೀರಿ? ಈಗ SSLC ಮುಗಿದೈತ್ರಿ. ಮುಗಿಸಿ 2 ವರ್ಷ PUC ಹೋದ್ರೆ ಆದ್ರ ನಡುವ ಬಿಟ್ಬಿಟ್ಟಿನ್ರಿ. ಯಾಕ್ರಿ ಮದ್ವೆ ಆತೇನ್ರಿ? ಅವಾಗ ಇನ್ನೂ ಮದ್ವೆ ಆಗಿದ್ದಿಲ್ರಿ, ನಮ್ಮ ಮನ್ಯಾಗ ಕೆಲ್ಸ ಆಗುದಿಲ್ಲಂತೆ ಬಿಡಿಸಿದ್ರಿ. ಹೌನ್ರಿ. ನೀವು ಕಲ್ತಿದ್ದ ಯಾವ ಸ್ಕೂಲ್ನಾಗ? ನಾವು ಹೊಳೆಯಾಳ್ರ ಕಲ್ಮೇಶ್ವರ ಹೈಸ್ಕೂಲ್ನಾಗ ಕಲ್ತೀನ್ರಿ. ಆಮೇಲೆ ಕಾಲೇಜ್ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ? ರೊಟ್ಟಿ ಕೊಡದಾಗ ಆಗೈತೆ. ಹೌದು, PUC ಮುಗ್ಸಕ್ಕಾಗ್ಲಿ ನಿಮ್ಗೆ? ಆಗ್ಲಿಲ್ರಿ. ಮುಂದೆ ಮದ್ವೆ ಆದ್ಮೇಲೆ ಹೆಂಗಿತ್ತು ಜೀವನ ನಿಮ್ದು? ಮದ್ವೆ ಆದ್ಮೇಲೆನು ಚಲೋನೇ ಐತ್ರಿ, ಮನೆ ಮಾಡ್ಕೊಂಡು ಹೊಲಕ್ಕೆ ಹೋಗ್ತಿದ್ದೀವ್ರಿ. ಹೌದಾ? ನೀವು ಸಣ್ಣಂದಿರ್ತನ ರೈತಾಪಿ ಕೆಲಸಗಳು ಇರ್ತಾವ ಹೊಲದೊಳಗ, ಕಮ್ಮತ್ತಿತ್ತು ನಿಮ್ ತವ್ರ ಮನೆ? ತವ್ರ ಮನೆಗೂ ಕಮ್ಮತ್ತಿತ್ತು. ಎಷ್ಟಿತ್ತು? ನಮ್ದು 10 ಎಕರೆ ಹೊಲಾರ, 3 ಕೂರಿ ಹೊಲಾರ, 12 ಎಕರೆ ಹೊಲಾರಿ. ಅದ್ರೊಳಗ ನಮ್ಮಪ್ಪರು ಇದ್ರೆ ಅವ್ರ ಕರ್ಕೊಂಡ ನಾವು ಕೆಲಸ ಮಾಡ್ತಿದ್ರು ಹೊಲ್ದಾಗ. ಸಾಲಿ ಬಿಟ್ಟು ಹೊಕ್ಕಿದ್ದೀವ್ರಿ, ಸುಗ್ಗಿ ಆಗಿಂದ ಮತ್ತೆ ಸಾಲಿಗೆ ಹೊಕ್ಕಿದ್ದೀವ್ರಿ. ಮಾಡ್ಕೊಂತನ ಸಾಲಿ ಕಲ್ಕೊಂತನ ಹೊಲ್ದನ್ ಕೆಲಸ ಮಾಡ್ಕೊಂತ ಇದ್ದೀವ್ರಿ. ನಾವು ನಮ್ಮ ಅಣ್ಣರು ಒಬ್ರೆ ಇದ್ದಾರೆ, ಅವರು ಕನ್ನಡ ಶಾಲಿ ಮಾಸ್ತರ್ ಇದ್ದಾರೆ, ಅವ್ರ ಕೆಲ್ಸದ ಮೇಲೆ ಹೋಗಿದ್ರೆ ನಾವ ಮಾಡ್ಕೊಂಡು ಹೋಗ್ತಿದ್ದೀವ್ರಿ. ಮತ್ತೆ ನಿಮ್ಮ ಅಕ್ಕ ತಂಗಿರಿ? ನಮ್ಮ ಅಕ್ಕಗಳಿಬ್ಬರ್ರಿ, ನಾವ್ ಒಬ್ಬಕಿ, ನಾನು ಸಣ್ಣಕ್ರಿ, ಅಕ್ಕಗಳು ಮಾಡಿದ್ರಿ ಕೆಲ್ಸ ರೀ. ಅವ್ರ ಗಂಡ ಮನೆ ಹೋಗಿದ್ ನಾ ಮಾಡ್ಕೊಂತ ಹೋದ್ರಿ. ಸಣ್ಣಂದಿರ್ತ ಏನ್ ರೈತಾಪಿ ಕೆಲ್ಸ ಮಾಡ್ತಿದ್ರಿ? ಶಾಲಿ ಕಾಲೇಜ್ ಹೋಗ್ಕೋತ? ಶಾಲಿಗೆ ಹೋಗ್ಕೊಂತ ನಾ ಹೊಲ್ದಾಗ ಮುಂಜಾನೆ ಕಡ್ಲಿ ಕೇಳಕ್ ಹೋಗ್ತಿದ್ದೀವ್ರಿ. ಕಡ್ಲಿ ಬಂದಾಗ್ರಿ, ಇಲ್ಲ ಗೋಧಿ ಬಂದಾಗ ಗೋಧಿ ಕಿತ್ತು, ಒಂದೊಂದ್ ಅಕಡೆ ಗೋಧಿ ಕಿತ್ತು ಶಾಲಿಗೆ ಹೋಗ್ತಿದ್ದೀವ್ರಿ. ಹತ್ತಿನೂ ಬಿಡಿಸ್ತಿದ್ದೀವ್ರಿ, ಜೈದಾರ ಹತ್ತಿದ್ದೀವ್ರಿ, ಆಗ ಅವ್ನು ಹತ್ತಿ ಬಿಡಿಸ್ತಿದ್ದೀವ್ರಿ. ಜೋಳ ಕೇಳ್ತಿದ್ವಿ, ಕಡ್ಲಿ ಕೇಳ್ತಿದ್ವಿ, ಎಲ್ಲ ಒಟ್ಟಿದ್ದೆಲ್ಲಾನು ಹೊಲ್ದಾನ್ ಕೆಲಸ ಮಾಡ್ಕೊಂಡ ಶಾಲಿಗೆ ಹೋಗ್ತಿದ್ದೀವ್ರಿ. ಹೊಲ್ದಾನ್ ಕೆಲಸ ಮಾಡಿ ಶಾಲಿಗೆ ಹೋಗಿ ಶಾಲಿಗೆ ಹೋಗ್ತಿದ್ದೀವಿ. ಮತ್ತೆ ಜೀವನ ಹೆಂಗ್ ಬದ್ಲಿ ಆಯ್ತು ನಿಮ್ ಮದ್ವೆ ಆದ್ಮೇಲೆ? ಹಿಂಗ ಏನು ಬದ್ಲಿ ಆಗಿನ್ರಿ, ಅಲ್ಲಿ ಹೆಂಗಿತ್ತು ಹಂಗ ಇಲ್ಲಿ ಇತ್ತರಿ. ಆಮೇಲೆ ಮದ್ವೆ ಆಗೋಕಿನ್ ಮುಂಚೆ ಏನಿರ್ತದೆ, ಬಹಳ ಸ್ವತಂತ್ರ ಇರ್ತದ ತವ್ರ ಮನೆಯೊಳಗ. ನಿಮ್ಗೆ ಯಾರು ಅಡಿಗೆ ಮಾಡಬೇಕು ಅನ್ನಂಗಿಲ್ಲ. ಗಂಡನ ಮನಿ ಬಂದ್ಮೇಲೆ ಹೆಂಗ್ ನಿಭಾಯಿಸಿದ್ರಿ? ಮಾಡ್ತಿದ್ದೀವ್ರಿ, ಕೆಲ ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಹೊಲಕ್ಕೆ ಹೋಗಿ ಹೊಲ್ದಾಗ ಆಳಿನ ನಾವು ಹೊಲ್ದಾಗ ಆಳಿನ ಕುಡಿದ್ರದ್ದು ಮತ್ತೆ ಬಂದು ರೊಟ್ಟಿ ಪಲ್ಯ ಮಾಡ್ಕೊಂಡು ಇರ್ತಿದ್ದೀವ್ರಿ. ಈಗ ಕಮ್ತ ಮಾಡ್ತೀರಿ ನೀವು? ಏನೇನು ಕೆಲಸ ಮಾಡ್ತೀರಿ ಸದ್ಯ ಹೊಲ್ದಾಗ? ಸದ್ಯ ಹೊಲ್ದಾಗ್ರಿ, ಈಗ ಹತ್ತಿ ಬಿಡ್ಸಕ್ ಹೋಗ್ತೀವಿ. ನನ್ಗೆ ನಡ್ಕೊಂತ ಹೋಗೋದಾಗುದಿಲ್ರಿ, ಗಾಡಿ ಮೇಲೆ ಕರ್ಕೊಂಡು ಹೋಗ್ರಿ. ಹೌದಾ? ಹೋಗಿ ಅಲ್ಲಿ ಹೊಲ್ದಾಗ ಕುಂತ್ಕೊಂಡು ಹತ್ತಿ ಬಿಡಿಸ್ತೀನಿ. ಎಷ್ಟು ಜಮೀನ್ ಅದ ನಿಮ್ದು? 36 ಎಕರೆ ರೀ. ಅವ್ ಮಾಡ್ಕೊಂಡು ಹೋಗ್ತೀವ್ರಿ. ಈಗ ಏನೇನ್ ಬೆಳೆದಿರಿ ಹೊಲ್ದಾಗ ನೀವು? ಈಗ ಹೆಸರು ಹಾಕಿದ್ದೀವ್ರಿ, ಹೆಸರು ತಕ್ಕೊಂಡಿವ್ರಿ, ಒಟ್ಟು ಗೊಂಜಾಳ ಹಾಕ್ಯಾವ್ರಿ, ಹೊಳಿ ಮತ್ತೆ ಹತ್ತಿ ಹಾಕ್ಯಾವ್ರಿ, ಇನ್ನು ಮತ್ತೆ ಕಡ್ಲಿ ಬಿತ್ತಬೇಕ್ರಿ ಈಗ. ಹೌದಮ್ಮ. ಈಗ ನೀವು ಮೊದಲು ನಿಮ್ ತವ್ರ ಮನ್ಯಾಗ ಸಣ್ಣವರಿದ್ದಾಗ ಏನ್ ಕಮ್ತ ಮಾಡೋದಕ್ಕೂ ಈಗಿನ ಕಮ್ತ ಮಾಡೋ ಪದ್ಧತಿಗೂ ನೀವೇನ್ ಬದಲಾವಣೆ ಕಾಣ್ತೀರಿ? ನೀವು ಬದಲಾವಣೆ ಕಾಣುದಂದ್ರೆ ಈಗ ಹತ್ತಿ ಒಂದ ನೋಡ್ರಿ ಬದಲಾವಣೆ ಕಾಣುದ್ರಿ. ಗೊಂಜಾಳ ಹತ್ತಿರಿ. ಏನ್ ಬದಲಾವಣೆ ಕಂಡೀರಿ? ನಮ್ ಕಡೆ ಹಾಕ್ತಿದ್ದಿಲ್ರಿ ಗೊಂಜಾಳ, ಈ ಹತ್ತಿ ಹಾಕ್ತಿದ್ದಿಲ್ರಿ. ನಾವು ಜೋಳ ಕಡ್ಲಿ ಗೋಧಿ ಇವನ್ನಷ್ಟ ಹಾಕ್ತಿದ್ದೀವ್ರಿ. ಇಲ್ಲಿ ಎಲ್ಲಾನು ಹಾಕ್ತಾರೆ, ಇಲ್ಲಿ ಜೋಳ ಕಡ್ಲಿ ಗೋಧಿ ಗೊಂಜಾಳ ಹತ್ತಿ ಕೂಡ ಹಾಕ್ತಾರ್ರಿ. ನಿಮ್ ಪಡೆ ಸೂರ್ದಾಗ? ಹ್ಞೂನ್ರಿ. ಮೊದ್ಲಿನ ಕಾಲದಾಗ ಮಷೀನ್ ಏನು ಉಪಯೋಗ ಮಾಡ್ತೀವಿ? ಮಷೀನ್ ಇದ್ದಿದ್ದಿಲ್ರಿ, ಕಣ ಇತ್ತರಿ. ಕಣ ಇತ್ತಲ್ಲ, ಕಣದಾಗ ಮಾಡ್ತಿದ್ರಿ. ಕಣ ಮಾಡಿ ನೀರು ಹೊಡೆದು ಆ ಎತ್ತುಗಳು ಕಟ್ಟಿ ಅದಕ್ಕೆ ಮತ್ತೆ ಸಗಣಿ ಹೋಗೋದು, ಎತ್ತು ತುಳಿದಾಡಿಂದ ಬಡಮನೆಗೆ ತಗೊಂಡು ಬಡದು ಆಮೇಲೆ ಗೋಧಿ ಹುಲ್ಲು ಹಾಕ್ತಿದ್ರಿ. ಗೋಧಿ ಹುಲ್ಲು ಆಗಿಂದ ಜೋಳ ತೆಗೆದು ಜೋಳ ಹಾಕೋರಿ ಮತ್ತೆ ರೀ. ಗೋಧಿ ತೆಗೆದಿಂದ ಜೋಳ ಹಾಕ್ತಿದ್ದರಿ, ಹುಲ್ಲು ಹೊಡಿತಿದ್ದರಿ. ಈಗೇನಿಲ್ರಿ, ಮಷಿನ್ ಬಂದವ, ಎಲ್ಲ ಮಷಿನ್ಗೆ ಹಾಕಿಸ್ತಾರೆ ಈಗ ರೀ. ಹೌದಾ? ಆಮೇಲೆ ಹಿಂದಿನ ಕಾಲದಾಗ ಏನ್ ಮಾಡ್ತಿದ್ರಮ್ಮ, ಹೊಲ್ದಾಗ ಕೆಲಸ ಮಾಡಬೇಕಾರ ಹಾಡ ಹಾಡ್ಕೋತು ಕೆಲಸ ಮಾಡೋರು. ಹೌನ್ರಿ. ನೀವೇನಾರ ಹಾಡ್ತೀರಿ? ಹ್ಞೂನ್ರಿ, ಹತ್ತಿ ಬಿಡಿಸ್ಕೊಂತ ಹಾಡ್ತಿದ್ದರಿ. ಒಂದ್ ಸ್ವಲ್ಪ ಹಾಡು ತೋರಿಸ್ತೀರಿ? ಹ್ಞೂನ್ರಿ, ಹಾಡ್ರಿ. ಗುರುಬೇಕ ತಂಗಿ ಗುರುಬೇಕ, ಗುರುಬೇಕ ತಂಗಿ ಗುರುಬೇಕ, ನಿನ್ನ ಶಿರದಲ್ಲಿ ಕರವಿತ್ತು ಗಿರಿಜಾ ದೇವಿಯ ಮಳ್ಪೆ. ಗುರುಬೇಕ ತಂಗಿ ಗುರುಬೇಕ, ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಗೆಂದು, ಶರಣರ ಪಾದಕ್ಕೆ ಶಿರ ಹಚ್ಚಿ ಬಾಗೆಂದು, ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ ಗುರು ಬೇಕ ತಂಗಿ ಗುರು ಬೇಕ ಆಂಗಾನೆ ಕೇಳುವ ಲಿಂಗದ ಮೇಲಿನ ಆಂಗಾನೆ ಕೇಳುವ ಲಿಂಗದ ಮೇಲಿನ ಲಿಂಗದ ಪೂಜೆಯ ಗುಂಗ ಹಿಡಿಸುವಂತ ಗುರು ಬೇಕ ತಂಗಿ ಗುರು ಬೇಕ ಪಡೆದು ಪಾದಿಸು ನಿನ್ನ ಹೆಡಮುರಗಿ ಕಟ್ಟಿ ಪಡೆದು ಪಾದಿಸು ನಿನ್ನ ಹೆಡಮುರಗಿ ಕಟ್ಟೆ ಕೆಡವುವ ಯಮುನಾಳನ್ ಹೊಡೆದೋಡಿಸುವಂತ ಗುರು ಬೇಕ ತಂಗಿ ಗುರು ಬೇಕ ದೇಶದಳು ಬೇಕಾದ ಯಶಯುತಲಿ ನಮ್ಮ ದೇಶದಳು ಬೇಕಾದ ಯಶಯುತಲಿ ನಮ್ಮ ಹಸನಾದ ಪಡೆಸೂರ ಬಸವಣ್ಣನಂತ ಗುರು ಬೇಕ ತಂಗಿ ಗುರು ಬೇಕ ಬಹಳ ಚಂದ ಹಾಡ್ತೀರಿ ನೀವು ನೀವು ಹಾಡೋದ್ ನೋಡಿದ್ರೆ ಬರೀ ಮನಿಗಷ್ಟ ನೀವು ಹಾಡ್ತೀರಿ ಅನ್ಸೋದಿಲ್ಲ ನೀವು ಯಾವ್ದಾರ ಜನಪದ ಸಂಘ ಸಂಸ್ಥೆ ಸದಸ್ಯರಿದ್ದೀರೇನಮ್ಮ ಎಷ್ಟ್ ಚಂದ ಹಾಡ್ತೀರಿ ಸಂಘ ಮಾಡಿದ್ದೀವ್ರಿ ಅದನ್ನ ನಡುವ ಇದನ್ ಮಾಡಿದ್ರೆ ಅವ್ರ ಎರಡು ಊರಿಗೆ ಹೋಗಿದ್ದಿರಿ ಮೊರಬ ಆಮೇಲೆ ಅಳಗವಾಡಿಗೆ ಹೋಗಿದ್ದೀವ್ರಿ ಅಲ್ಲಿ ಹೋಗಿ ಹಾಡ್ ಬಂದ್ ಹಾಡಿ ಹ್ಞೂನ್ರಿ ಬಹಳ ಚಂದ ಹಾಡ್ತೀರಿ ಹಿಂಗ ಹಾಡ್ರಿ ಆಮೇಲೆ ಈ ತರ ನೀವು ಹಾಡ್ಕೋತ ಹೊಲ್ದಾಗ ಕೆಲಸ ಮಾಡ್ತಿರಲ್ಲ ಹಂಗ ಸುಮ್ನ ಕೆಲಸ ಮಾಡೋದಕ್ಕೂ ಹಾಡ್ಕೋತ ಕೆಲಸ ಮಾಡೋದಕ್ಕೂ ಏನ್ ವ್ಯತ್ಯಾಸ ಐತಿ ಹಂಗಾರೆ ಅವ್ನ ಬೇಸರ ಆಗಿರ್ತಾವಲ್ರಿ ಹಂಗ ಹಾಡ್ಕೊಂತ ಕೆಲಸ ಮಾಡೋದ್ರಿ ಬೇಜಾರ್ ಅಂತಾರಲ್ರಿ ಹಂಗ ಆದಾಗ ಹಾಡ್ಕೊಂತ ಕೆಲಸ ಮಾಡೋದ್ರಿ ಬಸವಣ್ಣವ್ರು ಹೇಳ್ತಾರ ಕಾಯಕವೇ ಕೈಲಾಸ ಅಂತ ಹೇಳಿ ನೀವು ಕಾಯಕದಲ್ಲಿ ಕೈಲಾಸ ಕಂಡೀರಿ ಮತ್ತ ನಿಮ್ಮ ದಿನಚರಿ ಹೆಂಗ್ ಶುರು ಆಗ್ತದ ಮುಂಜಾನೆಯಿಂದ ರಾತ್ರಿ ತನಕ ಏನ್ ಮಾಡ್ತೀರಿ ನೀವು ಎದ್ದ ತಕ್ಷಣ ಮಕ ತಕೊಂಡು ವಿಭೂತಿ ಹಚ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಮುಂದ ಕೆಲಸ ಶುರು ರೀ ಕೆಲಸ ಏನೇನ್ ಮಾಡ್ತೀವಿ ಮುಂದಿನ ಕೆಲಸ ಚಾ ಮಾಡ್ಕೊಂಡು ಕುಡಿದು ಆಮೇಲೆ ರೊಟ್ಟಿ ಪಲ್ಯವು ಅನ್ನ ಸಾರು ಮಾಡ್ಕೊಂಡ್ರಿ ಉದ್ಯಾನೆಲ್ಲ ಅವ್ನ ಮಾಡ್ಕೊಂಡು ಹೊಲಕ್ಕೆ ಹೋಗ್ತೀವಿ ರೀ ನಾವು ನಮ್ಮ ಹೊಲ ನಾವು ದುಡಿದು ತಿಂತೇವಲ್ರಿ ನಮ್ಗೆ ಅದ ಚಲೋ ರೀ ಏನು ಹೊರಗೇನು ಕೊಟ್ಟು ಹೋಗ್ತಾರಲ್ಲ ಲಕ್ಷಣ ಕತ್ರಿ ನೀವು ಇಷ್ಟು ದಿವಸ ಕಮತ ಮಾಡ್ಕೊಂಡು ಬಂದಿರಿ ಮಳಿನ ರೈತರು ನಂಬ್ಕೊಂಡಿರ್ತಾರ ನೀವೇನು ನೀರಾವರಿ ಮಾಡಿರೋ ಏನು ಕಮತ ಹೆಂಗ್ ಮಾಡ್ತೀರಿ ನೀರೆಲ್ಲಿಂದ ಸಿಗ್ತಾವ ನೀರು ನೀರಾವರಿ ಐತ್ರಿ ಡ್ಯಾಮಿನಿಂದ ನೀರು ಬಿಡ್ತಾರ್ರಿ ಡ್ಯಾಮಿಂದ ಯಾವ ಡ್ಯಾಮಿಂದ ಮಲಪ್ರಭಾ ಡ್ಯಾಮಿಂದ ನಿಂತಾರ್ರಿ ಆ ಕಾಲುವೆಗೆ ಬರ್ತೈತ್ರಿ ನೀರು ನಮ್ಗೆ ಅವ್ರು ರಾತ್ರಿನೇ ಹೋಗ್ತಾರ ನೀರು ಹಾಸ್ತಾರ್ರಿ ಅಂದ್ರಿ ಕಾಲುವೆ ಹೋಗಿರ್ತೈತ್ರಿ ಹಂಗ ಹಿಂಗ ನಮ್ ನಮ್ಗೆ ಹೊಲಕ್ ಬೇಕಾದಲ್ಲೇ ಅವ್ನ ಕಾಲುವೆ ಮಾಡಿರ್ತಾರ್ರಿ ಆ ಕಾಲುವೆದಾಗ ಅವ್ನ ಮುಂದೋಗ ಕಟ್ಟುದ್ರಿ ಆಮೇಲೆ ನಮ್ಗೆ ಹೊಲಕ್ ಬಿಟ್ಕೊಳಕ ಕಟ್ಕೊಂಡು ನಮ್ಮ ಹೊಲಕ್ಕೆ ತೊಗೊಂಬರ್ತಾರ್ರಿ ಹಾ ಮಲಪ್ರಭಾ ತಾಯಿ ನಿಮ್ಮ ಹೊಲಕ್ಕ ನೀರು ಒದಗಿಸ್ತಾ ನೋಡ್ರಿ ಇನ್ನ ಮಳಿ ಬರ್ಲಿಲ್ದಾಗ ಹೆಂಗ ಈಗ ಡ್ಯಾಮ್ ತುಂಬದಿದ್ರ ನೀವು ಏನ್ ಕಷ್ಟ ಅನ್ಭವಿಸ್ತೀರಿ ಕಷ್ಟ ಆಕೈತ್ರಿ ಆದ್ರೆ ಈ ಸಲ ಕೆರಿ ಮಾಡಿವ್ರಿ ನಾವು ಈಗ ಮೊನ್ನೆ ನೀರು ಬಿಟ್ಕೊಂಡಾರ್ರಿ ಅದ್ರನ್ನು ಪೈಪ್ ಹಾಕಿ ನೀರು ಹಾಸ್ಕೊಂತೀವ್ರಿ ಕೆರಿ ಹೆಂಗ್ ಮಾಡ್ಕೊಂಡ್ರಿ ಅನ್ನೋದನ್ನ ಹೇಳ್ತೀರಿ ನಮ್ಮ ರೈತ ಬಾಂಧವರಿಗೆ ಕೃಷಿ ಇಲಾಖೆದಿಂದ ವತಿಯಿಂದ ಬಂದಿತ್ರಿ ಅದು ನಮಗ ಅದೊಂದು ತಗೊಂಡು ಕಾಟ ಮಾಡ್ಯಾನ್ರಿ ಈಗ ನಾಳೆ ಕಡ್ಲಿ ಹಾಕಿದ್ರಂದ್ರಿ ಅದಕ್ಕೆ ನೀರು ಹಾಸ್ತಾರ ನೀರು ಸಿಗ್ಲಿಲ್ಲಪ್ಪ ಅಂತಾರೆ ಅದ್ರಾಗಿಂತ ಕೆರೆ ನೀರು ನಿಮಗೆ ಉಪಯೋಗ ಆಕಾವ ಹ್ಞೂ ನಿಮ್ಮ ಹೊಲಕ್ಕೆ ಕೃಷಿ ಕಾರ್ಮಿಕರು ಎಲ್ಲ ಬರ್ತಾರ ಈಗ ಹೇಳ್ತಾರ ರೈತಾಪಿ ಜನರಿಗೆ ರೈತರಿಗೆ ಆಳ್ ಮಕ್ಕಳು ಸಿಗಂಗಿಲ್ಲ ಅಂತ ಹೇಳ್ತಾರ ನಿಮ್ಗ ಆ ಸಮಸ್ಯೆ ಐತಿ ಐತ್ರಿ ಏನ್ ಮಾಡ್ತೀರಿ ನೀವು ನಾವ್ ಏನ್ ನಿರ್ಮತಿ ನಾವ ಮಾಡ್ತೀವ್ರಿ ನೀವು ಮನೆಯವರೆಲ್ಲ ದುಡಿತೀರಿ ಹ್ಞೂ ಹೋಗ್ತೇವ್ರಿ ನಾವು ಹೌದ್ರಿ ಹಾ ಈಗ ಸಣ್ಣ ವಯಸ್ಸಿನ ಮಕ್ಕಳು ಸಾಲಿಗೆ ಹೋಗ್ತಿರ್ತಾರ ಅವರಿಗೆ ಈ ರೈತಾಪಿ ಕೆಲಸಗಳ ಬಗ್ಗೆ ಗೊತ್ತನ ಇಲ್ಲ ಈ ತಂದೆ ತಾಯಿ ರೈತಾಪಿ ಕುಟುಂಬದವರು ನಮ್ಮ ಮಕ್ಕಳು ಓದ್ಲಿ ಅಂತ ಹೊಲದ ಹಂತಕ್ಕೆ ಅವ್ರನ್ನ ಬಿಟ್ಕೊಳಂಗೆ ಇಲ್ಲ ಅಂತ ತಂದೆ ತಾಯಿಗೆ ಏನ್ ಹೇಳ್ತೀರಮ್ಮ ಸಾಲಿಗೆ ಕಲ್ಸುದು ಕಳ್ಸ್ರಿ ಮತ್ತು ಹೊಲ ಕರ್ಕೊಂಡೋಗಿ ಹೊಲ್ದಾಗ ಕೆಲಸ ಮಾಡೋದನ್ನು ಹೇಳ್ರಿ ಅಂದ್ರೆ ಕಲ್ಕೊಂತಾರ ಅವ್ರು ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ ಏನೋರಿ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾರ ಮಕ್ಳಿಗೆ ಗೊತ್ತಾಗ್ಬೇಕು ನೀವು ಅವ್ರನ್ನ ಕರ್ಕೊಂಡೋಗಿ ಹೊಲ್ದನ್ ಕೆಲಸ ಮಾಡಕ್ ಹಚ್ರಿ ಅವ್ರ ಮುಂದೆ ಏನಾಗ್ತಾರ ಅನ್ನೋದು ದೇವ್ರಿಗೆ ಬಿಟ್ಟಿದ್ದ ಅವ್ರ ನಸೀಬ ಅವ್ರು ಕಲ್ಕೊಳ್ಳಿ ಅವರು ದೊಡ್ಡವ್ರಾದ್ರೆ ಚೆಂದಾಗಿ ಮಾಡ್ಕೊಂಡು ಹೋಗ್ತಾರ ತಮ್ಮ ಜೀವನ ತಾವು ನೋಡ್ಕೊಂತಾರ ತಮ್ಮ ಹೊಲ ಮಂದಿಗೆ ಹಾಕಿ ಜನ ಬೇರೆ ಕಡೆ ದುಡಿಯಕ್ಕೆ ಹೋಗ್ತಾರ ಅದೇನು ಉಪಯೋಗ ಆಗುದಿಲ್ಲ ತಮ್ಮ ಹೊಲನ್ನ ತಾವು ಬೆಳ್ಕೊಂಡ್ರೆ ಬಂಗಾರ ಬೆಳೆದಂಗ ಆಕತಿ ತಮ್ಮದ ತಾವು ಮಾಡ್ಕೊಂಡು ಹೋಗ್ಬೇಕು ಆಸ್ತಿ ಎಲ್ಲ ಮಂದಿಗೆ ಕೊಟ್ಟು ಮತ್ತೊಬ್ರು ಕೆಲಸ ದುಡಿದು ಏನೈತಿ ತಾವ ತಮ್ಮ ಹೊಲ ದುಡ್ಕೊಂಡ್ರೆ ತಮ್ಗೆಲ್ಲ ಬರ್ತೈತಿ ಈಗ ನಿಮ್ ಹಂಗ ರೈತಾಪಿ ಹೆಣ್ಮಕ್ಳು ಈ ಕಾರ್ಯಕ್ರಮ ಕೇಳ್ತಿರ್ತಾರ ಆ ಎಲ್ಲ ಹೆಣ್ಮಕ್ಳಿಗೆ ನೀವೇನ್ ಹೇಳ್ತೀರಿ ಸಗಣಿ ಗೊಬ್ಬರ ಹೊಲಕ್ ಹಾಕಿದ್ರ ಬೆಳಿತೈತಿ ಸಾವಯವ ಮಾಡ್ಕೊಂಡ್ರು ಬರ್ತೈತಿ ಮತ್ತೊ ಹಿಂದ್ ಹಿರಿಯರ್ ಸಗಣಿ ಗೊಬ್ಬರ ಹಾಕಿದ್ರೆ ಹೊಲ್ದನ್ ಬೆಳಿ ಬರ್ತಾವ ಅಂತೇಳಿ ಹಾಕ್ತಿದ್ರು ಈಗೇನೈತಿ ಈಗ ಕೈ ನಾರ್ತಾವ ಅಂತೇಳಿ ಸಗಣಿ ಗೊಬ್ಬರ ಡ್ಯಾಕ್ ಹೋಗುದಿಲ್ಲ, ಈಗ ಹಾಕಿದ್ರೆ ಪೀಕ್ ಬರ್ತಾವು, ಇಲ್ಲ ಅಂತಂದ್ರೆ ಇಲ್ಲ. ಹಿಂಗೈತಿ. ಶಾಂತಮ್ಮನವ್ರ, ನಿಮ್ಮ ಮನ್ಯಾಗ ಹೈನ ಐತೇನು? ಹೈನ ಐತ್ರಿ. ಎಷ್ಟು ಆಕಳ ಇಟ್ಕೊಂಡಿರಿ? ಏನು ಎಮ್ಮಿ ಇಟ್ಕೊಂಡಿರೋ? ಆಕಳ ಐತ್ರಿ, ಒಂದೇ ಇಟ್ಕೊಂಡಿರ್ರಿ. ನಿಮ್ಮ ಮನೆ ಹಾಲು ನೀವು ಕೊಳಂಗಿಲ್ಲ? ಇಲ್ರಿ, ಕೊಳ್ಳೋದಿಲ್ಲ ರೀ. ಅದರಿಂದ ಏನು ಮೊಸರು? ಮೊಸರು ಮಾಡ್ತೀವಿ ರೀ, ಬೆಣ್ಣೆ ಮಾಡ್ತೀವಿ. ಹಾಂ ಹಾಂ. ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡ್ಕೊತೀವಿ ರೀ. ಆದ್ರೆ ಹೊರಗೆ ಕೊಳಕ್ಕೆ ಹೋಗೋದಿಲ್ಲ ರೀ. ಹಾಂ, ಅದು ನಿಮಗೆ ದುಡ್ಡು ಉಳಿಯಿತು? ಹ್ಞೂ ರೀ. ನೀವು ಕೃಷಿ ಒಳಗೆ ಲಾಭ ಕಾಣ್ತಿರೋ? ಏನು ಕೆಲವೊಮ್ಮೆ ಲುಕ್ಸಾನ್ ಆಗ್ತದೆ, ಒಮ್ಮೊಮ್ಮೆ ಆಕೈತಿ ಲುಕ್ಸಾನ್. ಏನು ಆಕೈತೆ ರೀ, ಆಗಿರ್ತೈತೆ. ಮಳೆ ಆಗಿ ಲುಕ್ಸಾನ್ ಆಕೈತೆ ರೀ. ಒಂದು ಸ್ವಲ್ಪ ಲೇಟ್ ಆದರೆ ಹುಳ ಹತ್ತವು, ಇದು ಅದನ್ನು ಮಾಡುವ ಒಂದು ಸ್ವಲ್ಪ ಲೇಟ್ ಆಗಿರ್ತೈತೆ ರೀ. ನೀರು ಹಾಸೋಗ್ ಒಂದು ಸ್ವಲ್ಪ ಲೇಟ್ ಆದ್ರೆ ಆಗೋಟ್ ಲುಕ್ಸಾನ್ ಆಗತ್ತೆ ರೀ. ಹಾಂ, ಹಂಗೆ ಲುಕ್ಸಾನ್ ಆದಾಗ ಮನೆ ನಡೆಸೋ ತ್ರಾಸ ಆಗ್ತೈತಿ. ಹೌದು ರೀ. ಮನೆತನ ಹೆಂಗೆ ನಡೆಸ್ಕೊಂಡು ಹೋಗ್ತೀರಿ ಲುಕ್ಸಾನ್ ಆಗಿದ್ದ ಟೈಮ್ನಾಗ? ಏನು ಹಂಗಾರಿ ಮತ್ತು ಒಂದು ಕಡೆ ತರೋದು ಮಾಡೋದು ಮತ್ತು ಬೆಳೆದಿಂದ ಅವ್ರಿಗೆ ಕೊಡೋದು ರೀ. ನೀವು ಯಾವ ಗೊಬ್ಬರ ಹಾಕ್ತೀರಿ ಹೊಲಕ್ಕೆಲ್ಲ? ನಾವು ಈಗ ಆಕಳ ಗೊಬ್ಬರನೂ ಸಗಣಿ ಗೊಬ್ಬರನೂ ಹಾಕಿರ್ತೇವೆ ರೀ. ಇವು ಬಂದಿರ್ತಾವಲ್ಲ ರೀ, ಇವು ಯೂರಿಯಾ ಗೊಬ್ಬರ, ಡಿ ಎ ಪಿ ಅಂತೇಳಿ ಗೋಧಿಗೆ ಅವಾಗ ಹಾಕಕ್ಕೆ, ಅವು ಒಟ್ಟು ಪೀಕಿಗೆಲ್ಲ ಹಾಕಕ್ಕೆ ತೊಗೊಂಬಂದಿರ್ತಾರೆ ರೀ. ಸಗಣಿ ಗೊಬ್ಬರ ಹಾಕಕ್ಕೆ ರೀ, ದನನೂ ಕಡಿಮೆ ಆಗತ್ತೆ ಮತ್ತು ಇದನ್ನು ಜಾಸ್ತಿ ಮಾಡಕತ್ತಿ ಬಿಟ್ಟಾರೆ ರೀ. ಶಾಂತಮ್ಮನವ್ರ, ಈಗಿನ ಕಾಲದ ರೈತಾಪಿ ವರ್ಗದವರಿಗೆ, ವ್ಯವಸಾಯ ಮಾಡೋರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ರೈತ ದೇಶದ ಬೆನ್ನೆಲುಬು, ಅವ ಇದ್ರ ದುಡಿದ್ರ ಎಲ್ಲರೂ ಊಟ ಮಾಡ್ತೀವಿ. ಅದಕ್ಕೆ ರೈತ ಹೆಚ್ಚು ಪ್ರಗತಿ ಸಾಧಿಸಬೇಕಾದ್ರೆ ಅವ ಮತ್ತು ಅವನ ಕುಟುಂಬದವರೆಲ್ಲ ಕಂಪಲ್ಸರಿಯಾಗಿ ದುಡಿಯಬೇಕು. ದುಡಿತವೆ ದುಡ್ಡಿನ ತಾಯಿ. ಅದರಿಂದ ನಾವೆಲ್ಲರೂ ದುಡಿಬೇಕು. ದುಡಿದು ದೇಶನ ರಕ್ಷಣೆ ಮಾಡಬೇಕು. ಆದ್ರಿಂದ ನಾವೆಲ್ಲ ಮುಂದಿನ ಕಾಲದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿ ಹೊಂದಿ ರೈತಾಪಿ ಕುಟುಂಬದವರಾಗಿ ಉಳಿಯಬೇಕು ಅಂದ್ರೆ ನಾವೆಲ್ಲ ಸ್ವಸಾಮರ್ಥ್ಯದಿಂದ ಈ ದೇಶವನ್ನು ಮುನ್ನಡೆಸಲು ಸಾಧ್ಯ. ಸಹಕಾರ ರೈತನಿಗೆ ಸಾಕಷ್ಟು ಸಹಕಾರ ಕೊಟ್ಟೈತಿ. ಅದಕ್ಕೆ ನೀರಾವರಿ ಸೌಲಭ್ಯ ಒದಗಿಸೈತಿ, ಸಾಲ ಸೌಲಭ್ಯ ಒದಗಿಸ್ತೈತಿ, ರೈತರಿಗೆ ಕಂತಿನ ಮೇಲೆ ಮಷಿನ್ ಕೊಡ್ತೈತಿ, ಟ್ರ್ಯಾಕ್ಟರ್ ಕೊಡ್ತಾರ. ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟು ರೈತ ಮುಂದೂಡಲಿಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದರಿಂದ ನಾವು ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಚಲೋ ಸ್ಥಾನದಲ್ಲಿ ಐತಿ. ರೈತಾಪಿ ಮಹಿಳೆಯರೇ, ಸಹೋದರರೇ, ಸಹೋದರಿಯರೇ, ಇಂದು ನಾನು ಹೇಳುತ್ತೇನೆ, ನಮ್ಮ ದೇಶ ಮುಂದುವರಿಬೇಕಾದ್ರೆ ನಮ್ಮ ರೈತರ ಮುಖ್ಯ. ಅವರನ್ನ ನಾವು ತಿದ್ದಬೇಕಾಗೈತಿ. ಅದಕ್ಕೆ ಮಕ್ಕಳಿಗೂ ಸಹಿತ ಭೂಮಿ ಸೇವೆಯನ್ನು ಮಾಡ್ರಿ ಅಂತ ನಂದ ಕರೆ ಐತಿ. ರೈತರು ಸಾವಯವ ಗೊಬ್ಬರ ಹೆಚ್ಚಿಗೆ ಉಪಯೋಗ ಮಾಡಬೇಕು. ಕಾಂಪೋಸ್ಟು, ಪಂಚಾಮೃತ, ಎರೆಹುಳ ಗೊಬ್ಬರ, ಸಗಣಿ ಗೊಬ್ಬರ ಇಂಥದನ್ನೆಲ್ಲ ಉಪಯೋಗಿಸಿ ಭೂಮಿ ತಾಯಿ ಆರೋಗ್ಯ ಕಾಪಾಡಬೇಕು. ಮಣ್ಣಿನ ಗುಣಮಟ್ಟ ರಕ್ಷಣೆ ಮಾಡಬೇಕು. ಹಿಂಗ ಮಾಡ್ಕೊಂತ ಹೋದ್ರೆ ನಮ್ಮ ಭೂಮಿ ಚಲೋ ಉಳಿತೈತಿ. ಮಾಡ್ಕೊಂತ ಮಾಡ್ಕೊಂತ ಹೆಚ್ಚಿಗೆ ಇಳುವರಿನೂ ಬರ್ತೈತಿ. ಶಾಂತಮ್ಮ ಶೇಖರ್ಗೌಡ ಧರ್ಮಗೌಡ್ರ, ಇದುವರೆಗೆ ನಮ್ಮ ಆಕಾಶವಾಣಿಯ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಕೃಷಿ ಅನುಭವಗಳನ್ನು ನೀವು ಹೇಳ್ಕೊಂಡಿರಿ, ನಿಮ್ಮ ಜೀವನದ ಅನುಭವಗಳನ್ನು ಹೇಳ್ಕೊಂಡಿರಿ. ಭಾಳ ಭಾಳ ಧನ್ಯವಾದ. ನಮಸ್ಕಾರ ರೀ. ನಮಸ್ತೆ ರೀ. ಇದುವರೆಗೆ ಕೃಷಿಕ ಮಹಿಳೆ ಶಾಂತವ್ವ ಶೇಖರಗೌಡ ಧರ್ಮಗೌಡರ್ ಅವರೊಂದಿಗೆ ಮಾಲಾ ಸಾಮ್ರಾಣಿ ಅವರು ನಡೆಸಿದ ಸಂದರ್ಶನ ಕೇಳಿದ್ರಲ್ಲ. ಈಗ ಮುಧೋಳ ತಾಲೂಕು ರನ್ನಬೆಳಗಲಿಯ ಕಾಶವ್ವ ಬಸಪ್ಪ ಪುರಾಣಿಕ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಂತ. ನಾಳಿಗೆ ಬಂದ ಮನೆ ನೋಡರೆ ನಿಮ್ಮ ಮನಸ್ಸಿಗೆ ಬಂದರೆ ಅನ್ಕೊಡರೆ. ನಾಳಿಗೆ ಬಂದ ಮನೆ ನೋಡರೆ ನಿಮ್ಮ ಮನಸ್ಸಿಗೆ ಬಂದರೆ ಅನ್ಕೊಡರೆ. ಬೇಡಕ ಬರತೀವ್ರಿ ನಾವು ಕುಶಾಲದಿಂದ ಇರತ್ತೀವರೆ. ನಾಳಿಗೆ ಬಂದ ಮನೆ ನೋಡರೆ ನಿಮ್ಮ ಮನಸ್ಸಿಗೆ ಬಂದರೆ ಅನ್ಕೊಡರೆ. ನಾಳಿಗೆ ಬಂದ ಮನೆ ನೋಡರೆ ಮನಸ್ಸಿಗೆ ಬಂದರೆ ನಕೊಡರೆ. ಗ್ಯಾಸಿನ ಬೆಳಕಿಗಿರಾರ ನಾವು ಸೋಸಿದ ಬಂಗಾರಿಡಾರ. ಸೋಸಿದ ಬಂಗಾರಿಡಾರ ನಾವು ಕುರ್ಚದ ಮ್ಯಾಲ ಕೊಂಡ್ರವರ. ಸೋಸಿದ ಬಂಗಾರಿಡಾರ ನಾವು ಕುರ್ಚದ ಮ್ಯಾಲ ಕೊಂಡ್ರವರ. ಗ್ಯಾಸಿನ ಬೆಳಕಿಗಿರಾರ ನಾವು ಸೋಸಿದ ಬಂಗಾರಿಡಾರ. ಸೋಸಿದ ಬಂಗಾರಿಡಾರ ನಾವು ಕುರ್ಚದ ಮ್ಯಾಲ ಬಂಗಾರಿಡವ್ರ ನಾವ್ ಕುರ್ಚದ ಮ್ಯಾಲ ಕುಂಡ್ರವ್ರ ಜರಂಬಲ ಸುತ್ತಾರ ನಾವ ಮಂದ್ಯಾಗ ನ್ಯಾಯಿ ಹೇಳವ್ರ ಮಂದ್ಯಾಗ ನ್ಯಾಯಿ ಹೇಳವ್ರ ನಾವ ಮಾತಿಲಿ ಗೆದ್ದ ಬರವ್ರ ಮಂದ್ಯಾಗ ನ್ಯಾಯಿ ಹೇಳವ್ರ ನಾವ ಮಾತಿಲಿ ಗೆದ್ದ ಬರವ್ರ ಮಂದ್ಯಾಗನ್ಯಾಯಿ ಹೇಳವ್ರ ನಾವು ಮಾತಿಲಿ ಗೆದ್ದ ಬರವ್ರ ಮಂದ್ಯಾಗನ್ಯಾಯಿ ಹೇಳವ್ರ ನಾವು ಮಾತಿಲಿ ಗೆದ್ದ ಬರವ್ರ ಆರ ಕೋರಿ ಹೊಲ ಐತ್ರಿ ನಮದ ಅರವತ್ತಾರು ಮಂದಿ ಐತ್ರಿ ಅರವತ್ತಾರು ಮಂದಿ ಐತ್ರಿ ನಮ್ಮ ಸಾರಂಗುಲಿ ಒಂದು ಮನೆಗೆ ಐತ್ರಿ ಅರವತ್ತಾರು ಮಂದಿ ಐತ್ರಿ ನಮ್ಮ ಸಾರಂಗುಲಿ ಒಂದು ಮನೆಗೈತ್ರಿ ಆರ ಕೋರಿ ಹೊಲ ಐತ್ರಿ ನಮದ ಅರವತ್ತಾರು ಮಂದಿ ಐತ್ರಿ ಅರವತ್ತಾರು ಮಂದಿ ಐತ್ರಿ ನಮ್ಮ ಸಾರಂಗುಲಿ ಒಂದು ಮನೆಗೈತ್ರಿ ಅರವತ್ತಾರು ಮಂದಿ ಐತ್ರಿ ನಮ್ಮ ಸಾರಂಗುಲಿ ಒಂದು ಮನೆಗೈತ್ರಿ ಇಡಿ ಬಟ್ಟಲ ಸಾವಿರ ಹಂಡೆ ಬಂಡೆ ನಾಳಿಗೆ ಬಂದ ಮನೆ ನೋಡರೆ ನಿಮ್ಮ ಮನಸ್ಸಿಗೆ ಬಂದರೆ ಅನ್ಕೊಡರೆ ನಾಳಿಗೆ ಬಂದ ಮನೆ ನೋಡರೆ ನಿಮ್ಮ ಮನಸ್ಸಿಗೆ ಬಂದರೆ ಅನ್ಕೊಡರೆ ಇಡಿ ಬಂಡೆಲ ಸಾವಿರ ಹಂಡೆ ಬಂಡೆ ವಯನೋರೆ ನಾಳಿಗೆ ಬಂದ ಮನೆ ನೋಡರೆ ನಿಮ್ಮ ಮನಸ್ಸಿಗೆ ಬಂದರೆ ಅನ್ಕೊಡರೆ ನಾಳೆಗೆ ಬಂದ ಮನೆ ನೋಡರೆ ನಿಮ್ಮ ಮನಸ್ಸಿಗೆ ಬಂದರೆನ ಕೊಡರೆ ಮರದ ಮರದಿನ ಬರ್ತೀವ್ರಿ ನಾವು ಸೀರಿ ಕೊಬಸ ತರ್ತೀವರೆ ನಾವು ಸೀರಿ ಕೊಬಸ ತರ್ತೀವರೆ ಸೀರಿ ಕೊಬಸ ತರ್ತೀವ್ರಿ ನಾವು ಶೋಭನ ಕಾರೆ ಮಾಡ್ತೀವ್ರಿ ಸೀರೆ ಕುಬಸ ತರ್ತೀವ್ರಿ ನಾವು ಶೋಭನ ಕಾರೆ ಮಾಡ್ತೀವರೆ ಗಿಡತಿ ಅನ ಬೇಡ್ರಿ ನಿಮ್ಮರ ನೋಳಗತನ ಬಿಡಬೇಡ್ರೆ ವರ ನೋಳಗತನ ಬಿಡಬೇಡ್ರೆ ನೀವು ಮುಂದಕ ಕಾರೆ ಮಾಡಿಕೊಡರೆ ವರ ನೋಳಗತನ ಬಿಡಬೇಡ್ರೆ ನೀವು ಮುಂದಕ ಕಾರೆ ಮಾಡಿಕೊಡರೆ ದಸರಾದ ಮರದಿನ ಬರ್ತೀವ್ರಿ ನಾವು ಹೊಸ್ತ ಒಡವಿ ತರ್ತೀವ್ರಿ ನಾವು ಹೊಸ್ತ ಒಡವಿ ತರ್ತೀವ್ರಿ ವಸ್ತ ಒಡವಿ ತರ್ತೀವ್ರಿ ನಾವು ಶೋಭನ ಕಾರೆ ಮಾಡ್ತೀವ್ರಿ ವಸ್ತ ಒಡವಿ ತರ್ತೀವ್ರಿ ನಾವು ಶೋಭನ ಕಾರೆ ಮಾಡ್ತೀವ್ರಿ ಹಬ್ಬದ ಪಾಡಕ ಬರ್ತೀವ್ರಿ ನಾವು ರೂಳೆ ರೂಡೆ ತರ್ತೀವ್ರಿ ನಾವು ರುಳಿಯ ತೋಡೆ ತರ್ತೀವ್ರಿ ರುಳಿಯ ತೋಡೆ ತರ್ತೀವ್ರಿ ನಾವು ಸಕ್ಕರೆ ಸಾಡೆ ಮಾಡ್ತೀವ್ರಿ ರುಳಿಯ ತೋಡೆ ತರ್ತೀವ್ರಿ ನಾವು ಸಕ್ಕರೆ ಸಾಡೆ ಮಾಡ್ತೀವ್ರಿ ಹಬ್ಬದ ಪಾಡಕ ಬರ್ತೀವ್ರಿ ನಾವು ತೋಡೆ ರುಳಿಯ ತರ್ತೀವ್ರಿ ತೋಡೆ ರುಳಿಯ ತರ್ತೀವ್ರಿ ತೋಡೆ ರುಳಿಯ ತರ್ತೀವ್ರಿ ನಾವು ಸಕ್ಕರೆ ಸಾಡೆ ಮಾಡ್ತೀವ್ರಿ ತೋಡೆ ರುಳಿಯ ತರ್ತೀವ್ರಿ ನಾವು ಸಕ್ಕರೆ ಸಾಡೆ ಮಾಡ ಇನ್ನೊಂದು ಸಂಪ್ರದಾಯದ ಪದ ತೂ ತೂಗಡೇ ಮರ ಕನೆ ಅಲ್ಲೇ ಗೌರವನ ಅರಮನೆಯ ಕೊಲ ಅಲ್ಲೇ ಗೌರವನ ಅರಮನೆಯ ಕೊಲ ಅಲ್ಲೇ ಗೌರವನ ಅರಮನೆಯ ಕೊಲ ಅಲ್ಲೇ ಗೌರವನ ಅರಮನೆಯ ಕೊಲ ಅಲ್ಲೇ ನೀ ಗೌರವನ ಅರಮನೆ ಪಡ ಸಾಲಗ ನಾಕ ಕಾಲೇನ ಶಳಿಮಾಂಚ ಕೊಲ ನಾಕ ಕಾಲೇನ ಶಳಿಮಾಂಚ ಕೊಲ ನಾಕ ಕಾಲೇನ ಶಳಿಮಾಂಚ ಕೊಲ ನಾಕ ಕಾಲೇನ ಶಳಿಮಾಂಚ ಕೊಲ ನಾಕ ನೀ ಕಾಲಿನ ಶಳೆಯ ಮಂಚದ ಮ್ಯಾಲ ನಾಗುತಿ ಗೌರವ ಮನೆಗಾಳ ಕೊಲೆ ನಾಗುತಿ ಗೌರವ ಮನೆಗಾಳ ಕೊಲೆ ನಾಗುತಿ ಗೌರವ ಮನೆಗ್ಯಾಳ ಕೊಲ ನಾಗುತಿ ಗೌರವ ಮನೆಗ್ಯಾಳ ಕೊಲ ನಾಗುತಿ ಗೌರವ ಮನೆಗ್ಯಾಳ ಮಂಚದ ಮ್ಯಾಲೆ ನಾಕ ತಿಂಗಳದೊಂದ ಸಿಗೋ ಸಕೊಲ ನಾಕ ತಿಂಗಳದೊಂದ ಸಿಗೋ ಸಕೊಲ ನಾಕ ತಿಂಗಳದೊಂದ ಸಿಗೋ ಸಕೊಲ ನಾಕ ತಿಂಗಳದ ಸಿಗೋ ಸಕೊಲ ನಾಕ ಆರೆ ನಡದೊಂದರಳಲಿಯ ಕೊಲ ಆರೆ ನಡದೊಂದರಳಲಿಯ ಕೊಲ ಆರೆ ನಡದೊಂದರಳಲಿ ತರ ಕೊಗೆ ಅಣ್ಣ ಗಣಪನ ಬಡದಾನ ಕೊಲ ಅಣ್ಣ ಗಣಪನ ತಡದಾನ ಕೊಲ ಅಣ್ಣ ಗಣಪನ ತಡದಾನ ಕೊಲ ಅಣ್ಣ ಗಣಪನ ತಡದಾನ ಕೊಲ ಅಣ್ಣ ನೀ ಗಣಪನ ತಡದಾನ ಗವರವಾಳ ಮ್ಯಾಲಾಳ ಕಳಶಾಳ ಕೊಲ ಆಳ ಮ್ಯಾಲಾಳ ಕಳಶಾಳ ಕೊಲ ಆಳ ಮ್ಯಾಲಾಳ ಕಳಶಾಳ ಕೊಲ ಆಳ ಮ್ಯಾಲಾಳ ಕಳಶಾಳ ಕೊಲ ಆಳಗಳು ನಮಗೆ ಕವಳ ದಂಡ ದಳಾಯಿ ನಮಗ್ಯಾಕ ಕೊಲ ದಂಡ ದಳಾಯಿ ನಮಗ್ಯಾಕ ಕೊಲ ದಂಡ ನಿದಳಾಯಿ ನಮಗ್ಯಾಕ ಬಾಗಲ ಕೋಟೆ ಬಾಲ್ಯರ ನಮ ಶರಗ ಬಿಡಲಿಲ್ಲ ಕೊಲ ಬಾಲ್ಯರ ನಮ ಶರಗ ಬಿಡಲಿಲ್ಲ ಕೊಲ ಬಾಲ್ಯರ ನಮ ಶರಗ ಬಿಡಲಿಲ್ಲ ಕೊಲ ಬಾಲ್ಯರ ನಮ ಶರಗ ಬಿಡಲಿಲ್ಲ ಕೊಲ ಒಂದಲ್ಲನ ಚನಕಿ ಹತ್ಯಾಳ ಗವರವ ಹತ್ತಿ ನೋಡ್ಯಾಳ ತವರೂರ ಕೊಲ ಹತ್ತಿ ನೋಡ್ಯಾಳ ತವರೂರ ಕೊಲ ಹತ್ತಿ ನೋಡ್ಯಾಳ ತವರೂರ ಕೊಲ ಹತ್ತಿ ನೋಡ್ಯಾಳ ತವರೂರ ಕೊಲ ಹತ್ತಿ ನೀ ನೋಡ್ಯಾಳ ತವರೂರ ಆದಿಯಲಿ ಅಣ್ಣ ಗಣಪನ ಬರತಾನ ಕೊಲ ಅಣ್ಣ ಗಣಪನ ಬರತಾನ ಕೊಲ ಅಣ್ಣ ಗಣಪನ ಬರತಾನ ಕೊಲ ಅಣ್ಣ ಗಣಪನ ಬರತಾನ ಕೊಲ ನೀ ನೋಡ್ಯಾಳ ತವರೂರ ಅಣ್ಣ ಗಣಪನ ಬರತಾನ ಕೊಲ ಅಣ್ಣ ಗಣಪನ ಬರತಾನ ಕೊಲ ಅಣ್ಣ ಗಣಪನ ಬರತಾನ ಕೊಲ ಇದುವರೆಗೆ ಮುಧೋಳ್ ತಾಲೂಕು ರನ್ನಬೆಳಗಲಿಯ ಕಾಶವ ಬಸಪ್ಪ ಪುರಾಣಿಕ್ ಮತ್ತು ಸಂಗಡಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಮತ್ತು ಸಂಗಡಗರಿಂದ ಒಂದು ಚೌಡ್ಕಿ ಪದ.